ವೇಗವಾಗಿ ಇಳುವರಿಯನ್ನು ಕೊಡ್ತಕ್ಕಂಥ ಹಣ್ಣಿನ ಬೆಳೆ ಆಗಿದೆ. ನೀವು ಆರಂಭದಲ್ಲಿ ಹೇಳಿದ್ರಿ ಇದು ವಿದೇಶಗಳಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರಿ. ಹೌದು, ಈ ವಿದೇಶಕ್ಕೂ ನಮ್ಮ ದೇಶಕ್ಕೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಈ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಇಲ್ಲಿಯ ಹವಾಮಾನಕ್ಕೆ ಈ ಡ್ರ್ಯಾಗನ್ ಹಣ್ಣು ಹೊಂದಾಣಿಕೆ ಆಗ್ತದ, ಅದು ಚೆನ್ನಾಗಿ ಬೆಳೀತದ, ಅಥವಾ ಅದಕ್ಕೆ ಯಾವ ರೀತಿಯ ಹವಾಮಾನ ಇರಬೇಕು, ಅದರ ಸಸ್ಯಾಭಿವೃದ್ಧಿ ಹೇಗೆ ಮಾಡಬೇಕಾಗ್ತದೆ, ಒಂದಿಷ್ಟು ಮಾಹಿತಿಯನ್ನು ಮತ್ತೆ. ಹಾಂ, ಈ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ಈಗ ಭಾರತ ದೇಶದಲ್ಲಿ ನಾವು ನೋಡಿದಾಗ, ಈಗ ಪಂಜಾಬ್ ಆಯಿತು ಅಥವಾ ಮಹಾರಾಷ್ಟ್ರ ಆಯಿತು, ಈ ರಾಜ್ಯಗಳಲ್ಲಿ ಹೆಚ್ಚಿನದಾಗಿ ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇನೇ ಕೂಡ ಈಗ ಕೊಪ್ಪಳ ಇದೆ, ರಾಯಚೂರು ಇದೆ, ಬೀದರ್ ಇದೆ. ಸೊ ಈ ಜಿಲ್ಲೆಗಳಲ್ಲಿ ಆಯ್ದ ರೈತರು ಈ ಬೆಳೆನ ಆಯ್ಕೆ ಮಾಡಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಇಳುವರಿಯನ್ನು ಕೂಡ ತಗೊಂತಾ ಇದ್ದಾರೆ. ಮುಖ್ಯವಾಗಿ ನಾವು ಗಮನಿಸ್ಬೇಕಂತಂದ್ರೆ ಈ ಹವಾಮಾನ. ಹವಾಮಾನ ಅಂತಂದ್ರೆ ಈ ಡ್ರ್ಯಾಗನ್ ಹಣ್ಣು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಹಾಗೂ ಸಮಶೀತೋಷ್ಣ ಅಥವಾ ಉಷ್ಣ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಹಣ್ಣಿನ ಬೆಳೆ ಆಗಿದೆ. ಸೊ ಮುಖ್ಯವಾಗಿ ಅಂತಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಇದೆ ಈ ಬೆಳೆಗೆ ಅತಿ ಸೂಕ್ತ ಆಗಿರುತ್ತೆ, ಮತ್ತೆ ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರೋದಿಲ್ಲ. ಸೊ ಇದನ್ನ ರೈತರು ಗಮನಿಸ್ಬೇಕು, ಕಪ್ಪು ಮಣ್ಣು ಇರ್ತಕ್ಕಂಥವ್ರು ಈ ಬೆಳೆನ ಸೊ ಬೆಳಿಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಅತಿಯಾದ ಈಗ ಕಪ್ಪು ಮಣ್ಣಿನಲ್ಲಿ ತುಂಬಾನೇ ಮಳೆ ಆಯ್ತು ಅಂತಂದ್ರೆ ತುಂಬಾನೇ ನೀರಿನ ಅಂಶ ಬಹಳ ದಿನದವ್ರಿಗೆ ಹಿಡಿದಿಟ್ಕೊಳ್ಳುತ್ತೆ. ಆ ರೀತಿ ಇರೋದ್ರಿಂದ ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರೋದಿಲ್ಲ. ಮತ್ತೆ ಮುಖ್ಯವಾಗಿ ಅಂತಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣಿನ ರಸಸಾರ ಸಾಮಾನ್ಯ ರಸಸಾರ ಆಗಿರುತ್ತೆ. ಸೊ 5.5-7 ರಸಸಾರ ಇರ್ತಕ್ಕಂಥ ಮಣ್ಣಿನಲ್ಲೂ ಕೂಡ ನಾವು ಈ ಬೆಳೆಯನ್ನ ಬೆಳಿಬಹುದು. ಸೊ ಈ ಬೆಳೆಗೆ ಕನಿಷ್ಠ ಅಂತಂದ್ರೆ ಒಂದು 25-35 degrees ಉಷ್ಣಾಂಶ, ಮತ್ತೆ ಅದಕ್ಕೂ ಹೆಚ್ಚು ಈಗ 40 degrees ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ಹಣ್ಣಿನ ಬೇಸಾಯವನ್ನ ರೈತರು ಕೈಗೊಳ್ಳಬಹುದು. ಅಂದ್ರೆ ಇನ್ನೊಂದು ಅಂಶ ಅಂತಂದ್ರೆ ಈ ಹಣ್ಣಿನಲ್ಲಿ ಹೆಚ್ಚಿನ ರೀತಿಯ ಒಂದು ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಸೊ ಮಾರುಕಟ್ಟೆಯಲ್ಲಿ ಅತಿಯಾದ ಬೇಡಿಕೆ ಇತ್ತೀಚೆಗೆ ಬರ್ತಾ ಇದೆ. ಸೊ ಅದನ್ನ ಒಂದು ಅಂಶವನ್ನ ಗಮನಿಸ್ಕೊಂಡು ರೈತರು ಈ ಬೆಳೆಯನ್ನ ಒಂದು ಆಯ್ಕೆ ಮಾಡ್ಕೊಬಹುದು ಅಂತಂದ್ಬಿಟ್ಟು ತಿಳಿಸ್ತೀನಿ. ಸೊ ಸಸ್ಯಾಭಿವೃದ್ಧಿ ಯಾವ ತರ ಮಾಡ್ಬೇಕು ಅಂತಂದ್ರೆ, ಸೊ ಇದನ್ನ ನಾವು ತುಂಡುಗಳ ಮೂಲಕ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಹೆಚ್ಚಿನದಾಗಿ ಏನು ಒಂದು ಕೌಶಲ್ಯ ಇರ್ತಕ್ಕಂಥ ಏನು ಅವಶ್ಯಕತೆ ಇರೋದಿಲ್ಲ, ಈ ಕಸಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ನಾವೇ ಒಂದು ಸಣ್ಣದಾಗಿ ಒಂದು ಕಾಲಕ್ರಿಯಲ್ಲಿ ನಾವು ಹಾಕೊಂಡಿದ್ದೀವಿ ಅಂತಂದ್ರೆ, ಬೆಳೆನ ಬೆಳೀತಿದ್ದೀವಿ ಅಂತಂದ್ರೆ ಅದರಲ್ಲಿ ತುಂಬಾ ಒಂದು ಕಾಂಡಗಳು ಹೊರಹೊಮ್ಮುತ್ತೆ. ಆ ಕಾಂಡಗಳನ್ನ ನಾವು ಕಟ್ಟಿಂಗ್ ಅನ್ನ ಮಾಡಿ ಅಂದ್ರೆ ತುಂಡುಗಳನ್ನ ಮಾಡಿ ಸೊ ಪಾಲಿಥೀನ್ ಪ್ಯಾಕೆಟ್ ಅಲ್ಲಿ ನಾವು ಈ ಸಸ್ಯಾಭಿವೃದ್ಧಿಯನ್ನ ಆರಾಮವಾಗಿ ರೈತರೇ ಕೂಡ ಮಾಡ್ಕೊಬಹುದು. ಸೊ ಒಂದು ಸಲ ನೀವು ನರ್ಸರಿಯಿಂದ ಅಥವಾ ಖರೀದಿ ಮಾಡಿದ್ದೀರಾ ಅಂತಂದ್ರೆ ಮುಂದಿನ ಪ್ರದೇಶಕ್ಕೆ ನೀವು ಹೆಚ್ಚಿನ ಪ್ರದೇಶಕ್ಕೆ ಇದನ್ನ ನಾಟಿ ಮಾಡಕ್ಕೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಸಸ್ಯಾಭಿವೃದ್ಧಿಯನ್ನ ನೀವೇ ಮಾಡಿಕೊಂಡು ಸೊ ಆ ಪ್ರದೇಶವನ್ನ ಜಾಸ್ತಿ ಮಾಡ್ಕೊಬಹುದು, ರೈತರೇ ಮಾಡ್ಕೊಬಹುದು ಇದನ್ನ. ಒಂದು ಹೇಳಿದ್ರಿ ಮಧ್ಯದಲ್ಲಿ ಮಾತಾಡ್ತಾ ನೀವು, ಇದು ಔಷಧೀಯ ಗುಣಗಳನ್ನ ಹೆಚ್ಚು ಹೊಂದಿದೆ ಅಂತ. ಹೌದು, ಈ ಬಗ್ಗೆ ಹೇಳಿ, ಈ ಡ್ರ್ಯಾಗನ್ ಹಣ್ಣಿನಲ್ಲಿ ಯಾವ ರೀತಿಯ ಔಷಧಿ ಗುಣಗಳಿವೆ, ಯಾವ್ಯಾವುದಕ್ಕೆ ಇದನ್ನ ಬಳಕೆ ಮಾಡಲಾಗ್ತದೆ? ಓಕೆ, ಈಗ ಮುಖ್ಯವಾಗಿ ಅಂತಂದ್ರೆ ಔಷಧಿ ಗುಣಗಳು ಅಂತಂದ್ರೆ ಹೆಚ್ಚಿನದಾಗಿ ನಾರಿನಂಶ, ಎಲ್ಲಾ ನಮ್ಮ ಆಹಾರ ಪದಾರ್ಥ ಆಗಿರ್ಬೋದು ಅದರಲ್ಲಿ ನಾವು ಹೆಚ್ಚಿನ ನಾರಿನಂಶ ಇರಬೇಕು ಅಂತಂದ್ಬಿಟ್ಟು ಅನ್ಕೊಂತೀವಿ. ಯಾಕಂದ್ರೆ ನಾರಿನಂಶ ಇರೋದ್ರಿಂದ ಅದು ಪಚನ ಕ್ರಿಯೆಗೂ ಅಥವಾ ಮಲಬದ್ಧತೆ ನಿವಾರಣೆಗೂ ಕೂಡ ಸಹಾಯವನ್ನ ಮಾಡುತ್ತೆ. ಸೊ ಇದ್ರ ಜೊತೆಗೆ ಕಡಿಮೆ ಪ್ರಮಾಣದ ಸಕ್ಕರೆ ಅಂಶ ಇರೋದ್ರಿಂದ ಈಗ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಈಗ ಬೇರೆ ಹಣ್ಣು ತಿನ್ನೋದಿಲ್ಲ, ದ್ರಾಕ್ಷಿ ತಿನ್ನೋದಿಲ್ಲ, ಬಾಳೆಹಣ್ಣು ತಿನ್ನೋದಿಲ್ಲ, ಸೊ ಆ ರೀತಿ ಇದ್ರೆ ಅಂತಂದ್ರೆ ಇದನ್ನ ಅವರು ಆರಾಮವಾಗಿ ಸೇವನೆಯನ್ನ ಮಾಡಬಹುದು. ಸೊ ಹೆಚ್ಚಿನ ನಾರಿನ ಅಂಶ, ವಿಟಮಿನ್ ಸಿ ಜೀವಸತ್ವ ಇದರಲ್ಲಿ ಇದೆ, ಕಬ್ಬಿಣಾಂಶ ಇದೆ. ಸೊ ಕಬ್ಬಿಣಾಂಶ ಇರೋದ್ರಿಂದ ನಮ್ಗೆ ಏನು ದೇಹದಲ್ಲಿ ರಕ್ತ ಉತ್ಪತ್ತಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ಮತ್ತೆ ಕ್ಯಾಲ್ಸಿಯಂ ಅಂಶ ಇದೆ. ಸೊ ಮೂಳೆಗಳಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಖನಿಜಾಂಶವನ್ನ ಇದು ಒದಗಿಸ್ಕೊಡುತ್ತೆ. ಮತ್ತೆ ಒಮೆಗಾ 3 ಅನ್ನೋದಿದೆ. ಸೊ ಒಮೆಗಾ 3 ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ರೋಗಾಣು ಇತ್ತು ಅಂತಂದ್ರೆ ಅದನ್ನು ಕೂಡ ಅದ್ರ ವಿರುದ್ಧ ಹೋರಾಡ್ಲಿಕ್ಕೂ ಕೂಡ ಸಹಾಯವನ್ನ ಮಾಡುತ್ತೆ. ಸೊ ಈ ಇದೆಲ್ಲ ಅಂಶಗಳಿದೆ. ಇದ್ರ ಜೊತೆಗೆ ಒಮೆಗಾ 3 ಇನ್ನೊಂದು ಒಂದು ಪಾಸಿಟಿವ್ ಏನಂತಂದ್ರೆ, ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ರೀತಿಯ ಕೊಬ್ಬನ್ನ ಅದು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಹಂಗಾಗಿ ತುಂಬಾ ಈ ಔಷಧೀಯ ಗುಣಗಳನ್ನ ಖನಿಜಾಂಶಗಳನ್ನ ಇದು ಹೊಂದಿರೋದ್ರಿಂದ ಮಾರುಕಟ್ಟೆಯಲ್ಲೂ ಕೂಡ ಗ್ರಾಹಕರಿಗೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇದೆ. ಸೊ ಇದನ್ನ ಒಂದು ರೈತರು ಒಂದು ಅಂದ್ರೆ ಒಳ್ಳೆಯ ರೀತಿಯ ಆಸಕ್ತಿಯನ್ನ ತಗೊಂಡು ಸೊ ಬೆಳೆಯನ್ನ ಮುಂದುವರಿಸಬಹುದು. ಇದರಲ್ಲೂ ತಳಿಗಳು ಬೇರೆ ಬೇರೆ ಇದಾವೆ. ಹೌದು, ಇದರಲ್ಲಿ ಅಂದ್ರೆ ಡ್ರ್ಯಾಗನ್ ಹಣ್ಣಿನ ತಳಿಗಳು ಅಂತಂದ್ರೆ ಅದ್ರ ಬಣ್ಣವನ್ನ ಆಧಾರ ಮಾಡಿಕೊಂಡು ತಳಿಗಳನ್ನ ವಿಂಗಡಣೆಯನ್ನ ಮಾಡಬಹುದು ನಾವು. ಒಂದು ಅಂತಂದ್ರೆ ಮೇಲ್ಗಡೆ ಸಿಪ್ಪೆ ಇರ್ತಕ್ಕಂಥದ್ದು ಕೆಂಪು ಇರುತ್ತೆ, ಕೆಂಪು ಅಥವಾ ಕಡು ಗುಲಾಬಿ ಬಣ್ಣದ್ದಿರುತ್ತೆ, ಒಳಗಡೆ ಕೂಡ ಕಡು ಗುಲಾಬಿ ಬಣ್ಣದ ತಿರುಳಿರುತ್ತೆ. ಅದ್ರ ಜೊತೆಗೆ ಮೇಲ್ಗಡೆ ಸಿಪ್ಪೆ ಅದು ಗುಲಾಬಿ ಬಣ್ಣದಿದ್ದು ಒಳಗಡೆ ಇರ್ತಕ್ಕಂಥ ತಿರುಳು ಬಿಳಿ ಬಣ್ಣದ್ದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಂಗಡಣೆ ಅಂತಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ಏನಿದೆ ಹಳದಿ ಬಣ್ಣದಿಂದ ಆಗಿರುತ್ತೆ. ಸೊ ಒಳಗಡೆ ಇರ್ತಕ್ಕಂಥ ತಿರುಳು ಬಿಳಿ ಬಣ್ಣದಿಂದ ಆಗಿರುತ್ತೆ. ಸೊ ಈ ಬಣ್ಣಗಳನ್ನು ಆಧರಿಸಿ ವಿಂಗಡಣೆಯನ್ನ ಮಾಡ್ಬೋದು. ಮಾರುಕಟ್ಟೆಯಲ್ಲಿ ಹೆಚ್ಚಿನದಾಗಿ ಯಾವುದಕ್ಕೆ ಅಂತಂದ್ರೆ ಮೇಲ್ಗಡೆ ಏನು ಗುಲಾಬಿ ಬಣ್ಣದಿರುತ್ತೆ, ಒಳಗಡೆನು ಕೂಡ ಗುಲಾಬಿ ಬಣ್ಣ ಇರ್ತಕ್ಕಂಥ ತಿರುಳು ಏನಿದೆ, ಸೊ ಅದು ಸಾಕಷ್ಟು ಮಾರುಕಟ್ಟೆ ಬೇಡಿಕೆಯನ್ನ ಹೊಂದಿದೆ. ಸೊ ಅದನ್ನ ಆಯ್ಕೆ ಮಾಡಿಕೊಂಡು ರೈತರು ಈ ಬೆಳೆಯನ್ನ ಬೆಳಿಬಹುದು. ಸೊ ಇದನ್ನ ಒಬ್ಬ ರೈತರು ಒಂದು ಏನು ವಾಣಿಜ್ಯ ಬೆಳೆಯಾಗಿ ಬೆಳಿಬೇಕು ಅನ್ನೋದಾದ್ರೆ ಯಾವ ರೀತಿ ಬೇಸಾಯ ಮಾಡಬೇಕಾಗ್ತದೆ, ಆದ್ರೆ ಆ ಕ್ರಮಗಳು ಏನೇನಿದಾವೆ? ಹಾ, ಇದರಲ್ಲಿ ಅಂತಂದ್ರೆ ಮುಖ್ಯವಾಗಿ ಒಂದು ತಳಿ ಆಯ್ಕೆ ಮುಖ್ಯ ಆಗಿರುತ್ತೆ. ಸೊ ತಳಿ ಈಗ ಮಾರುಕಟ್ಟೆಯನ್ನ ಆಧಾರ ಮಾಡಿಕೊಂಡು ಅಥವಾ ಕನ್ಸ್ಯೂಮರ್ ಗ್ರಾಹಕರಿಗೆ ಯಾವ ರೀತಿ ಬೇಡಿಕೆ ಇದೆ ಅದನ್ನ ನೋಡ್ಕೊಂಡು ಬೆಳಿಬಹುದು. ಆಗ್ಲೇ ಹೇಳ್ದಂಗೆ ಸೊ ಒಳಗಡೆ ಏನು ತಿರುಳು ಒಂದು ಕಡು ಗುಲಾಬಿ ಬಣ್ಣದ್ದಿರಬೇಕು. ಸೊ ಆ ರೀತಿ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡು ರೈತರು ಬೆಳಿಬಹುದು. ಸೊ ಬೇರೆದಕ್ಕೂ ಕೂಡ ಸಾಕಷ್ಟು ಬೇಡಿಕೆ ಇದೆ, ಹೆಚ್ಚಿನ ಬೇಡಿಕೆ ಈ ತಳಿಗೆ ಇರುತ್ತೆ. ಸೊ ಬೇಸಾಯವನ್ನ ಮಾಡ್ಲಿಕ್ಕೆ ಮುಖ್ಯವಾಗಿ ಎಲ್ಲರೂ ರೈತರೆಲ್ಲ ಗಮನಿಸ್ಬೇಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಬೆಳೆ ಬೆಳೀತಿದ್ರು ಕೂಡ ಸೊ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೇ ಮಾಡ್ತಾರೆ. ಅಂತಂದ್ರೆ ಏನು ಮಣ್ಣನ್ನ ರೆಡಿ ಮಾಡ್ತಕ್ಕಂಥದ್ದು, ಹೊಲವನ್ನ ರೆಡಿ ಮಾಡ್ತಕ್ಕಂಥದ್ದು ಅದನ್ನ ಮಾಡೇ ಮಾಡ್ತಾರೆ. ಸೊ ಅದನ್ನ ಲೆವೆಲಿಂಗ್ ಮಾಡ್ತಕ್ಕಂಥದ್ದು ಮೊದಲನೇದಾಗಿ, ಸೊ ಮತ್ತೆ ಗುಂಡಿಗಳನ್ನ ತೆಕ್ಕೊಳ್ತಕ್ಕಂಥದ್ದು. ಸೊ ಅಂದ್ರೆ ಇದಕ್ಕೆ ಜಾಸ್ತಿ ಅತಿಯಾಗಿ ಅಂತಂದ್ರೆ 1 meter ಆಳ ಏನು ಅವಶ್ಯಕತೆ ಇರೋದಿಲ್ಲ, ಒಂದು 60 centimeter ಗುಂಡಿಗಳನ್ನ ತೆಕ್ಕೊಬೇಕಾಗತ್ತೆ. ಸೊ ಒಂದ್ಸಲ ಗುಂಡಿಗಳನ್ನ ತೆಕ್ಕೊಂಡ್ಮೇಲೆ ಅದಕ್ಕೆ ಕಲ್ಲಿನ ಕಂಬ ಅಥವಾ ಸಿಮೆಂಟಿನ ಕಂಬವನ್ನ ಅವರು ನೆಡಬೇಕಾಗತ್ತೆ ಫಸ್ಟ್ ಆಧಾರಕ್ಕೆ. ಆಧಾರಕ್ಕೆ ಯಾಕಂದ್ರೆ ಅದು ಕಲ್ಲಿನ ಕಂಬವನ್ನ ಅದೇನು ಮೇಲ್ಗಡೆ ಬೇರುಗಳು ಬೆಳೆಯುತ್ತೆ, ಸೊ ಅದನ್ನ ಹಿಡ್ಕೊಂಡು ಆ ಸಸಿ ಮೇಲ್ಗಡೆ ಬೆಳವಣಿಗೆಯನ್ನ ಹೊಂದುತ್ತೆ. ಎರಡೇ ವಿಧಾನ, ಕಲ್ಲಿನ ಕಂಬ ಅಥವಾ ಸಿಮೆಂಟಿನ ಕಂಬಗಳು. ಕಟ್ಟಿಗೆ ಅಂತ ಯಾಕಂದ್ರೆ ನೀರಾವರಿ ಕೊಡ್ತಿರ್ತೀವಿ, ಅದು ಬೇಗನೆ ಮುರ್ಕೊಂಡು ಬೀಳ್ತಕ್ಕಂತ ಸಾಧ್ಯತೆ ಇದೆ. ಸೊ ಹಂಗಾಗಿ ಕಲ್ಲಿನ ಕಂಬ ಅಥವಾ ಸಿಮೆಂಟಿನ ಕಂಬ ಅತಿ ಸೂಕ್ತ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ನಾಟಿ ಮಾಡ್ಬೇಕಾದ್ರೆ ಆ ಕಂಬದ 4 ಮೂಲೆಯಲ್ಲಿ 4 ತುಂಡುಗಳನ್ನ ನಾಟಿ ಮಾಡ್ತೀವಿ. ಈಗ ಕಲ್ಲಿನ ಕಂಬಕ್ಕೆ 4 ಮೂಲೆಗಳು ಬರುತ್ತೆ, ಸೊ ಅಥವಾ ಫೇಸಸ್ ಅಂತ ಹೇಳ್ತೀವಿ, ಸೊ ಅದು ಬರುತ್ತಲ್ಲ, ಸೊ 4 ಮೂಲೆಗಳಲ್ಲಿ 4 ತುಂಡುಗಳನ್ನ ಒಂದು ಬಳ್ಳಿಯ ತುಂಡನ್ನ ನಾವು ನಾಟಿ ಮಾಡೋದ್ರಿಂದ ಕಲ್ಲಿನ ಕಂಬ ಅಥವಾ ಸಿಮೆಂಟಿನ ಕಂಬ ಅದಕ್ಕೆ ಆಧಾರ ಸ್ತಂಭವಾಗಿ ಫಸ್ಟು ಗುಣಿಗಳಲ್ಲಿ ನೆಡಬೇಕಾಗುತ್ತೆ. ಎಷ್ಟು ಅಳತೆಯಲ್ಲಿ ನೆಡಬೇಕು ಅಂತಂದ್ರೆ ಈಗ ಸಾಲಿಂದ ಸಾಲಿಗೆ ಎಷ್ಟಿರ್ಬೇಕು ಅಥವಾ ಕಂಬದಿಂದ ಕಂಬಕ್ಕೆ ಎಷ್ಟಿರ್ಬೇಕು. ಸೊ ಸಾಲುಗಳ ಮಧ್ಯದಲ್ಲಿ ನಾವು 12 feet, 2 ಸಾಲುಗಳ ಮಧ್ಯದಲ್ಲಿ 12 feet ಅಂತರವನ್ನ ಬಿಡಬೇಕಾಗುತ್ತೆ. ಮತ್ತೆ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 7 feet ಅಂತರದಲ್ಲಿ ಕಂಬಗಳನ್ನ ನಾವು ನೆಟ್ಕೊಂತ ಹೋಗ್ಬೇಕಾಗತ್ತೆ. ಒಂದ್ಸಲ ಕಂಬವನ್ನ ನೆಟ್ಟಿದೀವಿ ಅಂತಂದ್ರೆ 4 ದಿಕ್ಕುಗಳಲ್ಲಿ, ಈಗ ನಾವೇನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ತೀವಿ, ಸೊ 4 ದಿಕ್ಕುಗಳು ಕೂಡ ಕಂಬಕ್ಕೆ ಸಿಗುತ್ತಲ್ಲ. ಸೊ ಆ 4 ದಿಕ್ಕುಗಳಲ್ಲಿ ಒಂದೊಂದು ತುಂಡುಗಳನ್ನ ನಾವು ನಾಟಿ ಮಾಡ್ಕೊಂತ ಹೋಗ್ಬೇಕು. ಸೊ ಆ ನಾಟಿ ಮಾಡ್ಕೊಂಡಾದ್ಮೇಲೆ ಸೊ ಅದು ಕಂಬಗಳನ್ನ ಆಧಾರವಾಗಿ ಇಟ್ಕೊಂಡು ಆ ಗಿಡ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಏನ್ ಮಾಡ್ಬೇಕು, ಒಂದು ಚಕ್ರಾಕಾರದಲ್ಲಿ, ಈಗ ಪ್ಲಸ್ ಆಕಾರ ಏನು ನಾವು ಪ್ಲಸ್ ಮಾರ್ಕ್ ಅಂತೀವಲ್ಲ, ಆ ಆಕಾರದಲ್ಲಿ ಒಂದು ಆಧಾರವನ್ನ ಕಂಬದ ಮೇಲ್ಗಡೆ ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಗಿಡ ಬೆಳವಣಿಗೆಯಾಗಿ ಕಂಬದ ತುದಿಯನ್ನ ಅದು ಮುಟ್ಟಿದಾಗ ಅದು ಬಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಅದಕ್ಕೆ ಆಧಾರ ಕಂಬದ ತುದಿಯಲ್ಲಿ ಅತಿ ಮುಖ್ಯ ಆಗಿರುತ್ತೆ. ಸೊ ಕಬ್ಬಿಣದ ರಾಡನ್ನ ಅಥವಾ ಕಬ್ಬಿಣದ ಏನು ಒಂದು ಸಲಕರಣೆಯನ್ನ ಬಳಸ್ಕೊಂಡು ನೀವು ಸೊ ಪ್ಲಸ್ ಆಕಾರದಲ್ಲಿ ಕಂಬದ ಮೇಲ್ಗಡೆ ಭಾಗದಲ್ಲಿ ನಾವು ಒಂದು ಸಪೋರ್ಟ್ ಅನ್ನ ಕೊಟ್ಟಾಗ ಸೊ ಒಂದೊಂದು ಏನು ತುಂಡುಗಳ ಮೇಲ್ಗಡೆ ತುದಿವರೆಗೆ ಹೋಗುತ್ತೆ, ಅದು ಬಾಗಿ ಮತ್ತೆ ಬೆಳವಣಿಗೆ ಶುರು ಆಗುತ್ತೆ. ಸೊ ಇವಾಗ 1 acre ಪ್ರದೇಶಕ್ಕೆ ಸರಾಸರಿ ಅಂತಂದ್ರೆ 1700 ಸಸಿಗಳನ್ನ ಕೂರಿಸ್ಬೋದು. ಯಾಕಂದ್ರೆ ಒಂದು ಕಂಬಕ್ಕೆ ನಾವು 4 ಸಸಿಗಳನ್ನ ನಾವು ನೆಡ್ತೀವಿ. ಸೊ ಹಂಗಾಗಿ 1700 ಸಸಿಗಳನ್ನ ನಾವು ಕೊಡ್ಬೋದು. ಸೊ ಅದೇ ರೀತಿಯಲ್ಲಿ ಸೂಕ್ತವಾದ ಅಂದ್ರೆ ಗೊಬ್ಬರ ಏನು ನಮ್ಮ ಜಮೀನಿನ ಫಲವತ್ತತೆ ಅಥವಾ ಮಣ್ಣಿನ ಫಲವತ್ತತೆಯನ್ನ ಆಧಾರವನ್ನು ಇಟ್ಕೊಂಡು ಕೊಡ್ಬೋದು. ಅದ್ರ ಜೊತೆಗೆ ಈಗ ಯೂರಿಯಾ ಆಯ್ತು ಅಥವಾ ಸೂಪರ್ ಫಾಸ್ಫೇಟ್ ಅಂತಿದೆ, ರೇಟ್ ಆಫ್ ಪೊಟ್ಯಾಶ್ ಅಂತಿದೆ, ಅದನ್ನ ನಾವು 60-40 gram ಒಂದು ಗಿಡಕ್ಕೆ, ಸೊ ಅಥವಾ ಒಂದು ಕಲ್ಲಿನ ಕಂಬ ಸುತ್ತನ ನಾವು ಹಾಕ್ಬೇಕಾಗತ್ತೆ. ಸೊ ಯೂರಿಯಾ, ಸೂಪರ್ ಫಾಸ್ಫೇಟ್ ಮತ್ತೆ MOP, ಸೊ 60-40 gram ಸೊ ಒಂದು ಗಿಡಕ್ಕೆ ಒದಗಿಸ್ಬೇಕಾಗತ್ತೆ. ಸೊ ಸಾವಯವ ಗೊಬ್ಬರ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನ ನಾವು ರೈತರು ಕೊಡ್ಬೋದು. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೋದು. ಈಗ ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಇದೆ ಅಥವಾ ನಿಮ್ಮ ಮಣ್ಣಲ್ಲಿ ಸಾರಜನಕ ಅಂಶ ಜಾಸ್ತಿ ಇದೆ ಅಥವಾ ಕೆಲವೊಂದ್ಸಲ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ, ಕೆಲವೊಂದ್ಸಲ ಫಾಸ್ಫರಸ್ ಅಂಶ ಜಾಸ್ತಿ ಇರುತ್ತೆ, ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ನಾವು ಶಿಫಾರಸು ಏನ್ ಮಾಡಿರ್ತೀವಿ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು. ಇಲ್ಲ ಕೊಡ್ಲಿಲ್ಲ ಅಂತಂದ್ರು ಕೂಡ ಗಿಡ ಆ ಮಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶವನ್ನು ತಗೊಂಡು ಬೆಳವಣಿಗೆಯನ್ನ ಹೊಂದುತ್ತೆ. ರೈತರು ಮಣ್ಣನ್ನು ಪರೀಕ್ಷೆ ಮಾಡಿಟ್ಕೊಳ್ಳೋದು ಒಳ್ಳೇದು, ಮಣ್ಣಿನ ಪರೀಕ್ಷೆ. ಹೌದೌದು, ಖಂಡಿತವಾಗಿ ಮಣ್ಣಿನ ಪರೀಕ್ಷೆಯನ್ನ ಒಂದು ಕನಿಷ್ಠ ಅಂತಂದ್ರೆ 5 ವರ್ಷಕ್ಕೊಂದ್ಸಲ, ಇಲ್ಲ ನಿಮ್ಗೆ ನಿಮ್ಮ ಮಣ್ಣು ಫಲವತ್ತಾಗಿರ್ಬೇಕು ಸತತವಾಗಿ ಅಂತಂದ್ರೆ 3 ವರ್ಷಕ್ಕೊಂದ್ಸಲ ಮಣ್ಣಿನ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಆಧಾರದ ಮೇಲೆ ಅವ್ರು ಯಾವ ಬೆಳೆಗೆ ಹೌದು ಯಾವ ರೀತಿ ಶಿಫಾರಸ್ ಇದೆ, ಸೊ ಯಾವ ರೀತಿ ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಗೊಬ್ಬರವನ್ನ, ಸೊ ಅದನ್ನ ನೋಡ್ಕೊಬೇಕಾಗತ್ತೆ. ಮೇಡಮ್, ಈಗ ನೀವು ಹೇಳಿದ್ರು ಒಂದು ಕಂಬಕ್ಕೆ 4 ಕಡ್ಡಿಗಳನ್ನ ಬಳ್ಳಿಗಳನ್ನ ಹಾಕಿನೇ ಬೆಳೆಸ್ತಾರೆ ಅಂತ ಹೇಳಿ, ಆಮೇಲೆ ಅದು ಎಷ್ಟು ದಿನದಲ್ಲಿ ಅದು ಇಳುವರಿ ಕೊಡ್ಲಿಕ್ಕೆ ಶುರು ಮಾಡ್ತದೆ, ಅಲ್ಲಿವರೆಗೂ ಮತ್ತೆ ಗೊಬ್ಬರಗಳನ್ನ ಮತ್ತೆ ಕೊಡಬೇಕಾಗ್ತದೆ ಹೇಗೆ? ಹಾ, ಗೊಬ್ಬರಗಳನ್ನ ನೀವು ತಿಂಗಳಿಗೆ ಒಂದ್ಸಲ ಕೊಟ್ಟರೆ ಸಾಕಾಗುತ್ತೆ, ತಿಂಗಳಿಗೆ ಒಂದ್ಸಲ ಕೊಡ್ಬೋದು. ನಿಮ್ಗೆ ಮಣ್ಣು ಅವಧಿಯ ಬೆಳೆ ಇದು ಕನಿಷ್ಠ ಅಂತ ನೀವು ಒಂದು ಸಲ ನಾಟಿ ಮಾಡಿದ್ದೀರಾ ಅಂತಂದ್ರೆ, ಸತತವಾಗಿ ನೀವು 10 ಚೆನ್ನಾಗಿ ಒಂದು ನಿರ್ವಹಣೆ ಕ್ರಮವನ್ನ ಅನುಸರಿಸಿದ್ದಾರೆ ಅಂತಂದ್ರೆ 6 ರಿಂದ 10 ವರ್ಷದವರೆಗೂ ಕೂಡ ಅದನ್ನ ನಾವು ಮೇಂಟೈನ್ ಮಾಡ್ಬೋದು. ಸೊ ಯಾಕಂದ್ರೆ ಈಗ ಒಂದ್ಸಲ ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅಂತಂದ್ರೆ, ಸೊ ನೀವು ಅದರದ ಕಟ್ಟಿಂಗ್ಸ್ ಅನ್ನ ಮಾಡಿ ಆ ತುಂಡುಗಳನ್ನ ಸಸ್ಯಾಭಿವೃದ್ಧಿ ಮಾಡಿ ಇನ್ನೊಬ್ಬ ರೈತರಿಗೂ ಕೂಡ ಮಾರಾಟವನ್ನ ಮಾಡಬಹುದು, ಅದರಿಂದ ಕೂಡ ಲಾಭವನ್ನ ಪಡ್ಕೊಬಹುದು. ಒಂದ್ಸಲ ನಾಟಿ ಮಾಡಿದ್ರೆ ಅಂತಂದ್ರೆ 15 ತಿಂಗಳಲ್ಲಿ ಅದು ಫಲ ಕೊಡ್ಲಿಕ್ಕೆ ಶುರು ಆಗುತ್ತೆ. 15 ತಿಂಗಳು ಬೇಕಾಗುತ್ತೆ ಫಲ ಕೊಡ್ಲಿಕ್ಕೆ ಶುರು ಆಗುತ್ತೆ ನಿಮ್ಗೆ. 15 ತಿಂಗಳಲ್ಲಿ ಏನಾದ್ರೂ ರೈತರು ಅಂತರ ಬೇಸಾಯ ಮಾಡಬಹುದಾ, ಅದರಲ್ಲಿ ಬೇರೆ ಏನಾದ್ರೂ ಬೆಳೆಗಳನ್ನ ಬೆಳಿಬಹುದಾ? ಹಾ, ಅಂತರ ಬೇಸಾಯ ಅಂತಂದ್ರೆ ನಿಮ್ಗೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಗೆ ಈ ಹೂಗಳ ಬೇಸಾಯ, ಈಗ ಚೆಂಡು ಆಗಿರ್ಬೋದು ಅಥವಾ ಈಗ ತರಕಾರಿ ಆದಂತ ಈರುಳ್ಳಿ ಯಾರು ಆಗಿರ್ಬೋದು ಅಥವಾ ಚೌಳಿಕಾಯಿ ಯಾರು ಆಗಿರ್ಬೋದು, ಸೊ ಈ ರೀತಿ ಅಂತರ ಬೆಳೆಯಾಗಿ ಯಾವ್ದು ತರಕಾರಿ ಬೆಳೆಗಳನ್ನ ಮತ್ತು ಹೂವಿನ ಬೆಳೆಗಳನ್ನ ಅವರು ಬೆಳ್ಕೊಬಹುದು. ಯಾವಾಗ್ಲೂ ಸತತವಾಗಿ ಮಾಡ್ಬೋದು, ಯಾಕಂದ್ರೆ ಅದಕ್ಕೆ ಜಾಸ್ತಿ ಹರಡುವಂತ ಒಂದು ನೇಚರ್ ಇಲ್ಲ. ಬೆಳ್ಕೊಂಡು ಅದು ಬಳ್ಳಿಗಳ ರೂಪದಲ್ಲಿ ಅಂದ್ರೆ ಆಧಾರವನ್ನ ತಗೊಂಡು ಈಗ ಬಿತ್ಕೊಳ್ತಾ ಹೋಗುತ್ತೆ. ಸೊ ಹಂಗಾಗಿ ಅಗಲವಾಗಿ ಬೆಳೀತಕ್ಕಂತ ಒಂದು ಯಾವುದೇ ರೀತಿಯ ಲಕ್ಷಣಗಳು ಇದು ತೋರಿಸೋದಿಲ್ಲ. ಸೊ ಹಂಗಾಗಿ ಸತತವಾಗಿ ಅವರು 2 ಸಾಲುಗಳ ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಜಾಗವನ್ನ ಸೊ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೂ ಕೂಡ ಬಳಸ್ಕೊಬಹುದು. ಇನ್ನೊಂದು ಅಂತಂದ್ರೆ ಫಲವತ್ತತೆಗೋಸ್ಕರ ಅವರು ಏನಾದ್ರು ಯೋಚನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಅದರಲ್ಲಿ ಈಗ ಪಿಳ್ಳಿ ಪೆಸರ ಅಂತ ಬರುತ್ತೆ ಅಥವಾ ಸೆಣಬು ಅಂತ ಬರುತ್ತೆ. ಸೊ ಆ ರೀತಿ ಬೆಳೆಗಳನ್ನ ಬೆಳ್ಕೊಂಡು ಮಣ್ಣಿಗೆ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಫಲವತ್ತತೆ ಕೂಡ ಚೆನ್ನಾಗಿ ಆಗುತ್ತೆ. ಕಂಬದಿಂದ ಕಂಬಕ್ಕೆ ಏನಾದ್ರು ಮತ್ತೆ ಹರಡುವ ವ್ಯವಸ್ಥೆ ಇರುತ್ತಾ? ಕಂಬದಿಂದ ಕಂಬಕ್ಕೆ ಹರಡುವಂತ ವ್ಯವಸ್ಥೆ ಏನಿರಲ್ಲ. ಏನ ನಾವು ರಿಂಗ್ ಆಕಾರದಲ್ಲಿ ಪ್ಲಸ್ ಮಾರ್ಕ್ ಅಲ್ಲಿ ಏನ್ ಹಾಕಿರ್ತೀವಿ ಅದರಿಂದ ಆಧಾರವನ್ನು ತಗೊಂಡು ಕೆಳಗಡೆ ಮತ್ತೆ ಬೆಳೀತಾ ಹೋಗುತ್ತೆ ಅದು. ಸೊ ಕೆಳಗಡೆ ಮತ್ತೆ ಬೆಳೀತಾ ಹೋಗುತ್ತೆ. ಸೊ ಅದರಲ್ಲಿ ತುಂಬಾ ಅಂದ್ರೆ ಯಥೇಚ್ಛವಾಗಿ ಗುಂಪು ಗುಂಪಾಗಿ ಅದು ಬೆಳೀತಾ ಹೋಗುತ್ತೆ, ಅದೇ ಕಂಬವನ್ನೇ ಆಧರಿಸಿನೇ ಕೂಡ ಬೆಳೀತಾ ಹೋಗುತ್ತೆ. ಹೂ ಬಿಟ್ಟು ಅಂದ್ರೆ ಹಣ್ಣಾಗುತ್ತೆ, ಹಂತದಲ್ಲಾಗಿರ್ಬೋದು ಹಣ್ಣಾಗುವ ಹಂತದಲ್ಲಾಗ್ಬಹುದು ಏನಾದರೂ ರೋಗಗಳು ಇದಕ್ಕೆ ಬರ್ತಾವ? ಮೊದಲೇ ನಾನು ತಿಳಿಸ್ದಂಗೆ ರೋಗ ಮತ್ತೆ ಕೀಟಬಾಧೆ ತೀರಾನೇ ಕಡಿಮೆ ಇದೆ ಪ್ರದೇಶಕ್ಕೆ. ಒಂದೇ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಈ ಹೂವಿನಲ್ಲಿ ಹೆಚ್ಚಿನದಾಗಿ ಮಕರಂದ, ಏನ್ ಸಕ್ಕರೆ ಅಂಶ ಏನ್ ಇರುತ್ತೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕೆಂಪು ಇರುವೆಗಳು ಅಟ್ಯಾಕ್ ಮಾಡುತ್ತೆ ಅದನ್ನ. ಸೊ ರೆಡ್ ಆಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಅಟ್ಯಾಕ್ ಮಾಡುತ್ತೆ. ಸೊ ರೈತರು ಈಗ ಮನೆಯಲ್ಲೇ ಇರ್ತಕ್ಕಂತ ಹಿಂಗು ಅಥವಾ ಈ ಖಾರದ ಪುಡಿ ಏನಿದೆ ಸೊ ಅದನ್ನೇ ಬಳಸ್ಕೊಂಡು ಸೊ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಇದನ್ನ ನಾವು ಕಡಿಮೆ ಮಾಡಬಹುದು. ಇನ್ನೊಂದು ಗೆದ್ದಲು ಅಂತ ಬರುತ್ತೆ, ಇದಕ್ಕೂ ಕೂಡ ಏನು ಹಿಂಗು ಅಥವಾ ಖಾರದ ಪುಡಿ ಏನ್ ಮನೆಯಲ್ಲೇ ಸಿಗ್ತಕ್ಕಂತ ಪದಾರ್ಥಗಳಿದೆ ಅದು ಸಿಂಪಡಣೆ ಮಾಡೋದ್ರಿಂದ ಈ ಏನು ಗೆದ್ದಲು ಇದೆ ಮತ್ತೆ ಕೆಂಪು ಇರುವೆ ಇದೆ ಅದು ಎರಡೇ ಮುಖ್ಯವಾಗಿ ಬರ್ತಕ್ಕಂಥದ್ದು. ಸೊ ಎರಡನ್ನು ಕೂಡ ನಿವಾರಣೆಯನ್ನ ಮಾಡ್ಕೊಬಹುದು. ಹಿಂಗು ಮತ್ತು ಖಾರದ ಪುಡಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು? ಸ್ಪ್ರೇ ಮಾಡೋದಕ್ಕಂತಂದ್ರೆ ಒಂದು 200 ಲೀಟರ್ ನೀರನ್ನ ಒಂದು ಡ್ರಮ್ ಅಲ್ಲಿ 200 ಲೀಟರ್ ನೀರು ಹಿಡಿಯುತ್ತೆ ಅಂತಂದ್ರೆ ತಗೊಂಡು ನಿಮ್ಗೆ 250 ಗ್ರಾಮ್ ಅಷ್ಟು ಹಿಂಗನ್ನ ತಗೊಬೇಕು ಮತ್ತೆ 100 ಗ್ರಾಮ್ ಅಷ್ಟು ಖಾರದ ಪುಡಿಯನ್ನ ತಗೊಬೇಕಾಗುತ್ತೆ. ಸೊ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಕನಿಷ್ಠ 2 ದಿನ ಅದನ್ನ ಅದ್ರೊಳಗಡೆ ಡ್ರಮ್ ಒಳಗಡೆ ಇಡ್ಲಿಕ್ಕೆ ಬಿಡ್ಬೇಕು. ಡ್ರಿಪ್ ಮುಖಾಂತರ ಇದನ್ನ ಬಿಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಗಿಡ ಇಟ್ಕೊಂಡು ಸೊ ಅದು ಏನು ಕೆಂಪು ಇರುವೆ ಇದೆ ಅಥವಾ ಗೆದ್ಲೆ ಏನಿದೆ ಅದು ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನೀರಾವರಿಯನ್ನ ಹೇಗೆ ನೀರಾವರಿ ಅಂತಂದ್ರೆ ಕಡಿಮೆ ನೀರನ್ನ ಬಯಸ್ತಕ್ಕಂತ ಬೆಳೆ ಇದು. ಅಂದ್ರೆ ನೀರು ತೀರಾ ಕಡಿಮೆ ಇತ್ತಂದ್ರೆ ಇನ್ನೂ ಉತ್ತಮ. ಸೊ ಹಾಗಾಗಿ ಈಗ ತುಂಬಾನೇ ಅಂತಂದ್ರೆ ವಾರಕ್ಕೆ ಒಂದು ಕನಿಷ್ಠ 2 ಸಲ ನೀರಾವರಿ ಮಾಡಿದ್ರು ಕೂಡ ಸಾಕಾಗಿ ಇದಾಗುತ್ತೆ. ಸೊ ಬೇಸಿಗೆಗಾಲ ಬಂತು ಅಂದ್ರೆ ವಾರಕ್ಕೆ 3 ಸಲ ನೀರಾವರಿಯನ್ನ ಕೊಡಬಹುದು. ಇಳುವರಿ ಬಗ್ಗೆ ಇಳುವರಿ ಹೇಗೆ ಬರ್ತದೆ? ಇಳುವರಿಯಲ್ಲಿ ಮುಖ್ಯವಾಗಿ ಗಮನಿಸ್ಬೇಕು ರೈತರು ಅಂತಂದ್ರೆ, ಈಗ ಬೇರೆ ನಾವು ಹಣ್ಣಿನ ಗಿಡಗಳನ್ನ ನಾವು ಹೋಲಿಸಿದ್ರೆ, ಇವಾಗ ಮಾವಾರ ಆಯ್ತು ಅಥವಾ ಸಪೋಟ ಇದೆ ಅದು ನಾವು 3 ವರ್ಷ ಕನಿಷ್ಠ 3 ವರ್ಷ ನಾವು ಕಾಯಬೇಕಾಗುತ್ತೆ. ಇದರಲ್ಲಿ ನಾವು 15 ತಿಂಗಳು ಕಾಯಿದ್ರೆ ಸಾಕಾಗುತ್ತೆ, 15 ತಿಂಗಳಲ್ಲಿ ಹೂ ಬಿಟ್ಟು ಹಣ್ಣನ್ನ ನಾವು ಪಡ್ಕೊಬಹುದು. ಸೊ ಕನಿಷ್ಠ ಒಂದು 15 ತಿಂಗಳಲ್ಲಿ ಅಂತಂದ್ರೆ 1 ಎಕರೆ ಪ್ರದೇಶದಲ್ಲಿ 1.5 ಟನ್ ಅಷ್ಟು ಇಳುವರಿಯನ್ನು ರೈತರು ಪಡ್ಕೊಬೋದು. ತದನಂತರ ಮುಂದಿನ ವರ್ಷದಲ್ಲಿ ಓದಂಗೆ, ಯಾಕಂದ್ರೆ ಗಿಡದ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂಗಳ ಸಂಖ್ಯೆ ಜಾಸ್ತಿ ಆದಂಗೆ ಕಾಯಿಗಳು ಕೂಡ ಕಾಯಿ ಮತ್ತು ಹಣ್ಣೇನು ಆಗುತ್ತೆ, ಸೊ ಅದು ಜಾಸ್ತಿ ಇರುತ್ತೆ. ಮುಂದಿನ ವರ್ಷಗಳಲ್ಲಿ ಕನಿಷ್ಠ ಒಂದು 3-5 ವರ್ಷ ನಂತರ 5-6 ಟನ್ನಷ್ಟು ಇಳುವರಿಯನ್ನು ರೈತರು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕೆಲವೊಂದು ಹಣ್ಣಿನ ಬೆಳೆಗಳಲ್ಲಿ ಇಳುವರಿ ಹೆಚ್ಚಳಕ್ಕಾಗಿ ಅಥವಾ ಗಿಡ ಹಾಳಾಗಬಾರ್ದು ಅಂತೇಳಿ ಏನ್ ಮಾಡ್ತಾರೆ, ಕಟಾವ್ ಮಾಡ್ತಾರೆ, ಹೂವನ್ನ ಕಿತ್ತಾಕ್ತಾರೆ ಅಥವಾ ಕಾಯಿ ಬರ್ತದೆ ಅದನ್ನು ಕಿತ್ತಾಕ್ತಾರೆ, ಇದರಲ್ಲಿ ಆ ತರ ಕ್ರಮಗಳೇನಾದ್ರು ಅನುಸರಿಸಬೇಕು? ಇದರಲ್ಲಿ ಆ ತರದ ಕ್ರಮಗಳೇನು ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದ್ರೆ ಇದರಲ್ಲಿ ಎಷ್ಟು ನಿಮ್ಗೆ ಹೂ ಬಿಡುತ್ತೋ ಅಷ್ಟು ಕೂಡ ಹಣ್ಣಾಗುತ್ತೆ, ಮತ್ತೆ ಜಾಸ್ತಿ ಸ್ಪೇಸ್ ಅನ್ನು ಅಂದ್ರೆ ಜಾಗವನ್ನು ಕೂಡ ಬಯಸಲ್ಲ. ಸೊ ಒಂದೇ ಕಡೆ ಗುಂಪಾಗಿ ಬೆಳೆಯೋದ್ರಿಂದ ನೀವು ಎಷ್ಟೇ ಅದರಲ್ಲಿ ಹೂ ಬಿಟ್ಟರು ಕೂಡ ಅದು ಹಣ್ಣಾಗಿ ಪರಿವರ್ತನೆ ಆಗುತ್ತೆ. ಹೂಗಳನ್ನ ಕಿತ್ತಾಕುವ ಅವಶ್ಯಕತೆ ಅವಶ್ಯಕತೆ ಏನು ಇರೋದಿಲ್ಲ. ಮೇಡಮ್, ಈ ಹಣ್ಣಿಗೆ ಮಾರುಕಟ್ಟೆ ಹೇಗಿದೆ? ರೈತರು ಅದನ್ನ ಎಲ್ಲೆಲ್ಲೆಲ್ಲ ಮಾರಾಟ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಹೋಲ್ಸೇಲ್ ಆಗಿ ಖರೀದಿ ಮಾಡೋರು ಯಾರಾದ್ರೂ ಇದ್ದಾರಾ, ಅಥವಾ ತೋಟಗಾರಿಕೆ ಇಲಾಖೆಯಿಂದ ಮಾರುಕಟ್ಟೆಗೆ ಏನಾದ್ರೂ ಮಾರ್ಗದರ್ಶನ ಕೊಡ್ತಾರಾ? ಹೇಗೆ ತೋಟಗಾರಿಕೆ ಇಲಾಖೆಯಿಂದ ಖಂಡಿತವಾಗಿ ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ ರೈತರಿಗೆ. ಇನ್ನೊಂದು ಅಂತಂದ್ರೆ, ಇವಾಗ ನಮ್ಮ ಇಲ್ಲಿ ಗಂಗಾವತಿಯಲ್ಲೇ ನಾವು ಗಮನಿಸಿದ್ರೆ, ಸೊ ಇಲ್ಲಿ ನಮ್ಗೆ ಒಂದು ಸೂಪರ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಅಲ್ಲಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಬೇರೆ ಏನು ಸಿಟಿಗಳಿದೆ, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಸೊ ಅಲ್ಲಿಗೆಲ್ಲ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆನ ಅವ್ರು ಕಲ್ಪಿಸ್ಕೊಳ್ಬೋದು. ಯಾಕಂದ್ರೆ ಆ ಮಾರುಕಟ್ಟೆಯಲ್ಲಿ ಸೊ ಬೇರೆ ಬೇರೆ ಹಣ್ಣುಗಳನ್ನು ನಾವು ನೋಡ್ಬೋದು. ಈಗ ಬಟರ್ ಫ್ರೂಟ್ ಅಂತ ಬರುತ್ತೆ, ಸೊ ಕೆಲವೊಂದು ಜನರಿಗೆ ಗೊತ್ತೇ ಇರಲ್ಲ ಅದು. ಸೊ ಬಟರ್ ಈಗ ಏನು ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ, ಅದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಯಥೇಚ್ಛವಾಗಿ ಆಕರ್ಷಣೆಯನ್ನು ಹೊಂದ್ತಾ ಇದೆ, ರೈತರು ಕೂಡ ಅದನ್ನ ಬೆಳಿಬೇಕು ಅಂತ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಆ ರೀತಿ ಏನ್ಸ್ ಫ್ರೆಶ್ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಈಗ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲೇ ಕೂಡ ಸೊ ಇದನ್ನ ಮಾರಾಟವನ್ನ ಮಾಡ್ಬೋದು. ಸೊ ಈಗ ಇರ್ತಕ್ಕಂಥದ್ದು ಅಂತಂದ್ರೆ ಮುಖ್ಯ ಮಾರುಕಟ್ಟೆ ಅಂತಂದ್ರೆ ನಿಮ್ಗೆ ಬೆಂಗಳೂರು ಮಾರುಕಟ್ಟೆ ಸಿಗುತ್ತೆ, ಅಥವಾ ಹುಬ್ಳಿ ಅಥವಾ ಧಾರವಾಡ ಮಾರುಕಟ್ಟೆ ಸಿಗುತ್ತೆ, ಸೊ ಮೈಸೂರು ಕಡೆಗೂ ಹೋಗ್ಬೋದು. ಸೊ ಈ ರೀತಿಯಲ್ಲಿ ಸೊ ಮಾರುಕಟ್ಟೆಯನ್ನ ಮಾಡ್ಕೊಬಹುದು ರೈತರು. ಇದಕ್ಕೆ ಏನೆಲ್ಲ ವೆಚ್ಚಗಳು ತಗಲುತ್ತೆ, ಆದಾಯ ಯಾವ ರೀತಿ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ಆದಾಯ ಬರುತ್ತೆ, ಬೆಲೆ ಹೇಗಿದೆ? ಬೆಲೆ ಅಂತಂದ್ರೆ ಈಗ ಒಂದು ಹಣ್ಣು ಅದು ಬಂತಂತಂದ್ರೆ ಕನಿಷ್ಠ ಅಂದ್ರೆ 300-350 ಗ್ರಾಮ್ನಷ್ಟು ಹಣ್ಣು ಬರುತ್ತೆ ತೂಕ ಅದು ಒಂದು ಹಣ್ಣಿಂದು. ಸೊ ಅಂತಂದ್ರೆ ಒಂದು ಎಕರೆಗೆ ತಗಲ್ತಕ್ಕಂಥ ವೆಚ್ಚ ಒಂದು ಸ್ಟಾರ್ಟಿಂಗ್ ಅಲ್ಲಿ ಈಗ ಕಲ್ಲಿನ ಕಂಬ ಎಲ್ಲ ನಾವು ನೆಡ್ಬೇಕಾಗತ್ತಲ್ಲ, ಸೊ ಕಲ್ಲಿನ ಕಂಬಕ್ಕೆ ಅಥವಾ ಸಿಮೆಂಟಿನ ಕಂಬಕ್ಕೆ ಜಾಸ್ತಿ ವೆಚ್ಚ ತಗಲುತ್ತೆ. ಸೊ 300,000 ವರೆಗೂ ಖರ್ಚಾಗುತ್ತೆ ಒಂದು ಎಕರೆ ಪ್ರದೇಶಕ್ಕೆ ಪ್ರಾರಂಭಿಕ ಹಂತದಲ್ಲಿ. ಸೊ ಅದಾದ್ಮೇಲೆ ಬರೀ ನಿರ್ವಹಣೆ ಅಷ್ಟೇ ಬೇಕಾಗ್ತಕ್ಕಂಥದ್ದು, ಸೊ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ. ಸೊ ಕನಿಷ್ಠವಾಗಿ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಅಂತ ಹೇಳಿದೆ, ಸೊ ಅದು ಕಡಿಮೆ ಅಮೌಂಟ್ ಅಲ್ಲೇ ಕೂಡ ನಿರ್ವಹಣೆ ಆಗೋಗುತ್ತೆ ರೈತರಿಗೆ. ಸೊ ಹೆಚ್ಚಿನದಾಗಿ ಅಂತಂತಂದ್ರೆ ಒಂದು 3 ವರ್ಷದ ಅವಧಿಯಲ್ಲಿ ಒಂದು 500,000 ಲಾಭವನ್ನ ಪಡ್ಕೊಬಹುದು ರೈತರು. ಇದು ಇಳುವರಿ ನಿರಂತರವಾಗಿ ಬರ್ತಾ ಇರ್ತದ ಅಥವಾ ಏನಾದ್ರೂ ಸೀಸನ್ ಆಗಿ ಬರ್ತಾ ಇರ್ತದೆ? ಇಳುವರಿ ಅಂತಂದ್ರೆ ಕಂಟಿನ್ಯೂಸ್ ಇರುತ್ತೆ, ಅಂದ್ರೆ ವರ್ಷದಲ್ಲಿ 2 ಸಲ ಬೆಳೆಯನ್ನ ತೆಕ್ಕೊಬಹುದು ರೈತರು. ಸೊ ಹಂಗಾಗಿ ಅಂದ್ರೆ ಇಳುವರಿ ಸಾಕಷ್ಟು ಪ್ರಮಾಣದಲ್ಲಿ ಚೆನ್ನಾಗೇ ಇದೆ. ಸೊ ಹಂಗಾಗಿ ಈ ಬೆಳೆಯನ್ನ ರೈತರು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಉತ್ತಮ ಲಾಭವನ್ನು ಕೂಡ ಪಡ್ಕೊಬಹುದು. ಯಾವ ತಿಂಗಳಲ್ಲಿ ಇದನ್ನ ಅಂದ್ರೆ ಇದನ್ನ ಬೇಸಾಯ ಮಾಡೋದು ಸೂಕ್ತ, ಆರಂಭಿಸೋದು ಸೂಕ್ತ? ಪ್ರಾರಂಭ ಅಂತಂದ್ರೆ ಜೂನ್ ಜುಲೈ ತಿಂಗಳಲ್ಲೇ ನಾಟಿ ಮಾಡೋದು ಸೂಕ್ತ, ಮಳೆಗಾಲ ಆಗಿರೋದ್ರಿಂದ. ಸೊ ಆ ತಿಂಗಳಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ, ಗಿಡ ಅದು ಬೇರನ್ನ ಬಿಟ್ಟು ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಮುಂದಿನ ವರ್ಷ ಆಗಸ್ಟ್ ಗೆಲ್ಲ ಅದು ಬೆಳೆ ಬರುತ್ತೆ ಬರುತ್ತೆ. ಹೌದು, 12-15 ತಿಂಗಳು ಮಿನಿಮಮ್ ಬೇಕಾಗತ್ತೆ ನಿಮ್ಗೆ. ಹೌದು, ಈಗ ಜುಲೈ ತಿಂಗಳಲ್ಲಿ, ಜೂನ್ ಜುಲೈ ತಿಂಗಳಲ್ಲಿ ನಿಮ್ಗೆ ಫ್ಲವರಿಂಗ್ ಆರಂಭ ಆದ್ರೂ ಕೂಡ ಕನಿಷ್ಠ ಅಂದ್ರೆ ಫ್ಲವರಿಂಗ್ ಆಗಿ ಒಂದು 100 ದಿನ ಕನಿಷ್ಠ ಅಂತಂದ್ರೆ 3 ತಿಂಗಳಲ್ಲಿ ನಿಮ್ಗೆ ಹಣ್ಣು ಸರಿಯಾದ ರೀತಿ ಪಕ್ವತೆಯನ್ನು ಹೊಂದಿ ಅದು ಕಟಾವ್ ಮಾಡ್ಲಿಕ್ಕೆ ರೆಡಿ ಆಗುತ್ತೆ. ಈ ಹಣ್ಣನ್ನು ಶೇಖರಣೆ ಮಾಡಿಟ್ಕೊಳ್ಳಕ್ಕೆ ಏನಾದ್ರೂ ತಾಂತ್ರಿಕತೆಗಳಿದ್ವಾ ಮೇಡಮ್? ಒಂದ್ ವೇಳೆ ಫಸಲು ಬರ್ತಾ ಇರ್ತದೆ, ಮಾರುಕಟ್ಟೆ ಲಭ್ಯತೆ ಅಥವಾ ಮಾರುಕಟ್ಟೆ ಬಗ್ಗೆ ಏನಾದ್ರೂ ಸ್ವಲ್ಪ ವಿಳಂಬ ಆಯ್ತು ಅಂತ ಇಟ್ಕೊಳ್ಳಿ ಸಾಗಾಣಿಕೆ ಬಗ್ಗೆ, ಹಾಗೆ ಇದನ್ನ ಏನಾದ್ರೂ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಯಾವ ತಾಂತ್ರಿಕತೆಗಳನ್ನು ಅನುಸರಿಸೋದು ಸೂಕ್ತ? ತಾಂತ್ರಿಕತೆಗಳು ಅಂತ ಬಂದ್ರೆ ಈಗ ಮೊದಲನೇದಾಗಿ ಈ ಹಣ್ಣನ್ನ ನಾವು ಗಮನಿಸಿದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ತುಂಬಾನೇ ದಪ್ಪ ಇರುತ್ತೆ. ಸೊ ನೀವು ಕಟಾವ್ ಮಾಡಿ ನಮ್ಮ ಏನು ನಾರ್ಮಲ್ ಟೆಂಪರೇಚರ್ ಇರ್ತಕ್ಕಂಥ ರೂಮಿನಲ್ಲೇ ಕೂಡ ಕನಿಷ್ಠ 1 ವಾರಗಟ್ಟಲೆ ಶೇಖರಣೆಯನ್ನ ಮಾಡ್ಬೋದು. ಏನು ಕೇಳೋದಿಲ್ಲ, 1 ವಾರದವರೆಗೂ ಶೇಖರಣೆಯನ್ನ ಈ ಟ್ರೇಗಳೇನ್ ಸಿಗುತ್ತೆ ಆ ಟ್ರೇಗಳಲ್ಲಿ ಮುಖಾಂತರ ಶೇಖರಣೆಯನ್ನ ಮಾಡ್ಬೋದು. ಇಲ್ಲ ತುಂಬಾನೇ ನಿಮ್ಗೆ ಆಗ್ತಿದೆ ಅಂತಂದ್ರೆ ಈಗ ಜೀರೋ ಎನರ್ಜಿ ಕೂಲ್ ಚೇಂಬರ್ ಅಂತ ಒಂದು ಬರುತ್ತೆ. ಸೊ ಜೀರೋ ಎನರ್ಜಿ ಕೂಲ್ ಚೇಂಬರ್ ಅಲ್ಲಿ ಅಂತಂದ್ರೆ ಎರಡು ಗೋಡೆಗಳು ಬರುತ್ತೆ ಹತ್ರ ಹತ್ರ, ಅಂದ್ರೆ ಕನಿಷ್ಠ ಅಂತಂದ್ರೆ ಒಂದು 15 ಸೆಂಟಿಮೀಟರ್ ಅಂತರದಲ್ಲಿ ಎರಡು ಗೋಡೆಗಳನ್ನು, ಸಿಮೆಂಟಿನ ಗೋಡೆಗಳನ್ನು, ಅದರಲ್ಲಿ ಅಂದ್ರೆ ಸಿಮೆಂಟಿನ ಪ್ಲಾಸ್ಟರಿಂಗ್ ಮಾಡಬಹುದು, ಇಟ್ಟಿಗೆಗಳನ್ನ ಇಡ್ಲಿಕ್ಕೆ ಅಷ್ಟೇ ಸಿಮೆಂಟ್ ಅನ್ನ ಬಳಸಬೇಕಾಗತ್ತೆ. ಸೊ ಈ ರೀತಿ ಎರಡು ಗೋಡೆಗಳನ್ನ ಮಧ್ಯದಲ್ಲಿ ಈ ಏನು ನಮ್ಗೆ ಮರಳು ಏನ್ ಸಿಗುತ್ತೆ ಅದನ್ನ ತುಂಬಿಟ್ಟು ನಾವು ಒಂದು ಸಣ್ಣದಾದ 10x10 ಕೊಠಡಿಯನ್ನ ನಾವು ಕಟ್ಕೊಂಡು, ಸೊ ಅದಕ್ಕೆ ನಾವು ನೀರನ್ನ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರ್ತಕ್ಕಂಥ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಖರ್ಚನ್ನ ತಗೊಂಡು ನಾವು ಈ ರೀತಿ ಒಂದು ಚೇಂಬರ್, ಜೀರೋ ಎನರ್ಜಿ ಕೂಲ್ ಚೇಂಬರ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡ್ಕೊಂಡು ಅದ್ರ ಒಳಗಡೆ ಇದನ್ನ ಹಣ್ಣುಗಳನ್ನ ಶೇಖರಣೆಯನ್ನ ಮಾಡಬಹುದು. ಮೇಡಮ್, ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಸಹಾಯ ಸಿಗುತ್ತೆ, ಅಂದ್ರೆ ಏನಾದ್ರೂ ಸಬ್ಸಿಡಿ ರೂಪದಲ್ಲಿ ಹಣಕಾಸಿನ ನೆರವು ಏನಾದ್ರೂ ಸಹಾಯ ಮಾಡಿಕೊಡ್ತದ, ಹೇಗೆ? ಸದ್ಯದ ಮಟ್ಟಿಗೆ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯನ್ನೇ ಕೂಡ ನೆಡ್ಸಿಸಿ ಅಂತಂದ್ಬಿಟ್ಟು ಒಂದು ಇಸ್ರೇಲ್ ಮಾದರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಫಾರಂ ಇದೆ. ಸೊ ಅದು ತೋಟಗಾರಿಕೆ ಇಲಾಖೆಯಿಂದ ಅವ್ರು ಮಾಡಿದ್ದಾರೆ. ಸೊ ನೀವು ಅಲ್ಲೂ ಗಮನಿಸ್ಬೋದು, ಅಲ್ಲೂ ಕೂಡ ಡ್ರ್ಯಾಗನ್ ಹಣ್ಣನ್ನ ಅವರು ಬೆಳೆಸ್ತಾ ಇದ್ದಾರೆ. ಸೊ ರೈತರಿಗೆ ಒಂದು ಮಾದರಿಯಾಗಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಬ್ಸಿಡಿ ಅನುಕೂಲತೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ಮುಂದಿನ ದಿನಗಳಲ್ಲಿ ಸೊ ರೈತರು ಇದಕ್ಕೆ ತೋಟಗಾರಿಕೆ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಒಳ್ಳೇದು ಮೇಡಮ್. ನಮ್ಮ ರೈತರಿಗೆ ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನೀವು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಾದ್ರೆ ನಮ್ಮ ರೈತರು ನಿಮ್ಮನ್ನ ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೇಳಿ. ನಂದು ದೂರವಾಣಿ ಸಂಖ್ಯೆ 7353637711. ರೈತರೇ, ಆದಾಯದ ಕೃಷಿಯಲ್ಲಿ ತೊಡಗಿಕೊಳ್ಳುವವರು ಅಂದ್ರೆ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು ಅನ್ನೋದಾದ್ರೆ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳಿಗೆ ಈಗಾಗಲೇ ರೈತರು ಬರ್ತಾ ಇದ್ದಾರೆ. ಅದರಲ್ಲೂ ಡ್ರ್ಯಾಗನ್ ಹಣ್ಣಿನ ಬೇಸಾಯವನ್ನು ಸಹಿತ ಮಾಡಬಹುದು. ಈ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯ ತೋಟಗಾರಿಕೆ ಇಲಾಖೆಯ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿ ಆರ್ ಇವರನ್ನ ನೀವು ದೂರವಾಣಿ ಮೂಲಕ ಸಂಪರ್ಕಿಸಿ ನೀವು ಹೆಚ್ಚಿನ ಮಾರ್ಗದರ್ಶನವನ್ನು ಪಡ್ಕೊಳ್ಬಹುದು. ಮತ್ತೊಮ್ಮೆ ಅವರ ದೂರವಾಣಿ ಸಂಖ್ಯೆಯನ್ನು ತಾವು ಬರೆದಿಟ್ಕೊಳ್ಳಿ. 7351 ಇದು ಅವರ ಮೊಬೈಲ್ ಸಂಖ್ಯೆ. ಈ ದೂರವಾಣಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಒಂದಿಷ್ಟು ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಈ ಡ್ರ್ಯಾಗನ್ ಹಣ್ಣಿನ ಬೇಸಾಯದಲ್ಲಿ ತಾವು ತೊಡಗಿಕೊಳ್ಳಬಹುದು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೇಡಮ್ ತಾವು ಭಾಗವಹಿಸಿ ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೇಳುಗರೇ, ಇದುವರೆಗೆ ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕುರಿತು ಡಾಕ್ಟರ್ ಜ್ಯೋತಿ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ತೆಂಗಿನ ಬೆಳೆಗೆ ಸಾಮಾನ್ಯವಾಗಿ ಬಾಧೆ ಉಂಟು ಮಾಡುವಂಥ ಕೀಟಗಳು ಅಂತಂದರೆ ಸುಳಿ ಕೊರೆಯುವ ದುಂಬಿ, ಕಪ್ಪು ತಲೆ ಕಂಬಳಿ ಹುಳು, ಕೆಂಪು ಮುತಿ ಹುಳು ಮತ್ತು ನುಸಿ. ಸುಳಿ ಕೊರೆಯುವ ದುಂಬಿ, ಇದಕ್ಕೆ ರೈನೋಸರಸ್ ದುಂಬಿ ಅಥವಾ ಕುರುಬಾಯಿ ಅಂತ ಹೇಳ್ತಾರೆ. ಗರಗಸದಂತಹ ಬಾಯಿರುವಂಥ ಈ ಕಪ್ಪು ದುಂಬಿ ಕಾಂಡದ ಮೃದುವಾದ ಭಾಗ ಮತ್ತು ಮರದ ಸುಳಿಯನ್ನು ಕತ್ತರಿಸಿ ತಿನ್ನುತ್ತೆ. ಇದರಿಂದ ಬಾಧೆಗೊಳಗಾದ ಗರಿಯು ಹೊರಚಾಚಿದ ನಂತರ ಚಾಕುವಿನಿಂದ ಕತ್ತರಿಸಿದಂತೆ ಕಾಣುತ್ತೆ. ಇದರ ನಿರ್ವಹಣೆಗಾಗಿ ಕಬ್ಬಿಣದ ಕೊಕ್ಕೆಯ ಸಹಾಯದಿಂದ ರಂಧ್ರದಲ್ಲಿರುವಂಥ ದುಂಬಿಯನ್ನು ಹೊರಗೆ ತೆಗೆದು ನಂತರ ದುಂಬಿಯ ಬಾಧೆಯಿಂದ ಉಂಟಾದ ರಂಧ್ರವನ್ನು 5% ಮೆಲಾಥಿಯಾನ್ ಪುಡಿ ಮತ್ತು ಮರಳನ್ನು 1:1 ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕು. 5% ಮೆಲಾಥಿಯಾನನ್ನು ಪ್ರತಿ 3 ಘನ ಮೀಟರಿಗೆ 250 ಗ್ರಾಂನಂತೆ ತೋಟದಲ್ಲಿರುವ ಗೊಬ್ಬರದ ಗುಂಡಿಗಳಿಗೆ ಉಪಚರಿಸಬೇಕು. ಇನ್ನೊಂದು ಕೀಟ ಕಪ್ಪು ತಲೆ ಹುಳು. ಈ ಕೀಟ ಎಲೆಯ ಹಸಿರು ಭಾಗವನ್ನು ಕೊರೆದು ತಿನ್ನುತ್ತೆ. ಇದರ ಬಾಧೆಗೆ ತುತ್ತಾದಂಥ ಕೆಳಭಾಗದ ಗರಿಗಳು ಒಣಗ್ತವೆ ಮತ್ತು ಎಲೆಯ ತಳಭಾಗದಲ್ಲಿ ಹೀಕೆಗಳಿಂದ ರಚಿಸಿದ ಸುರಂಗಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಇದರ ಹಾವಳಿ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಇದರ ಬಾಧೆಗೆ ತುತ್ತಾದ 1-2 ಗರಿಗಳನ್ನು ಕತ್ತರಿಸಿ ತೆಗೆದು ಸುಟ್ಟಾಕಬೇಕು. ಆನಂತರ 4 ಗ್ರಾಂ ಕಾರ್ಬರಿಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗರಿಗಳಿಗೆ ಸಿಂಪಡಿಸಬೇಕು. ಕೀಟದ ಬಾಧೆ ಹೆಚ್ಚಾಗಿದ್ದರೆ 10 ವರ್ಷದೊಳಗಿನ ಮರಗಳಿಗೆ 7.5 ಮಿಲಿಲೀಟರ್ ಮತ್ತು 10 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮರಗಳಿಗೆ 10 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ ಕೀಟನಾಶಕವನ್ನು ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಒಂದು ಪಾಲಿಥಿನ್ ಚೀಲದಲ್ಲಿ ತುಂಬಿ ಬೇರಿನ ಮೂಲಕ ಉಣಿಸಬೇಕು. ಬಾಧಿತ ಮರಗಳಲ್ಲಿ ಪ್ರತಿ ಗರಿಗಳಿಗೆ ಒಂದರಂತೆ ಗರಿ ತಿನ್ನುವ ಹುಳುಗಳು ಕಾಣಿಸಿಕೊಂಡಾಗ ಜೈವಿಕ ಹತೋಟಿಯಾಗಿ ಪೆರಾಸಿರೋಲಾ ಅಥವಾ ಬ್ರೇಕಾನ್ ಪರತಂತ್ರ ಜೀವಿಗಳನ್ನು ಪ್ರತಿ ಗಿಡಕ್ಕೆ 10-12 ಬಿಡಬೇಕು.